ಕೃಷಿಯನ್ನ ಅವಲಂಬಿಸಿ ಒಂದು ಜೀವನ ಸಾಗಿಸ್ತಾ ಇದ್ದಾರೆ. ಇದರಲ್ಲಿ ಪ್ರತಿನಿತ್ಯ ನೋಡ್ಬೋದು ಕೆಲವೊಂದು ಜೈವಿಕ ತ್ಯಾಜ್ಯ ವಸ್ತುಗಳು ನಮಗೆ ಲಭಿಸ್ತಾ ಇರ್ತವೆ. ಮುಖ್ಯವಾಗಿ ಜೈವಿಕ ತ್ಯಾಜ್ಯ ವಸ್ತುಗಳು ಅಂತ ನಾವು ಗಮನಿಸಿದಾಗ ದನದ ಕೊಟ್ಟಿಗೆ ಕಸ ಒಂದು, ಎರಡನೇದು ಯಾವುದೇ ಬೆಳೆ ಕಟಾವಿನ ನಂತರ ಸಿಗುವಂತಹ ತ್ಯಾಜ್ಯ ವಸ್ತುಗಳಾಗಿರ್ಬೋದು. ಅದೇ ರೀತಿ ಕೆಲವು ಭಾಗಗಳಲ್ಲಿ ವಿಶೇಷವಾಗಿ ಇವಾಗ ಕರ್ನಾಟಕ ರಾಜ್ಯ, ನಮ್ಮ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯ ರೇಷ್ಮೆ ಕೃಷಿಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ 172,000 ಹೆಕ್ಟೇರ್ ಪ್ರದೇಶದಲ್ಲಿ ಇಪ್ಪಿನೇಳೆ ಬೇಸಾಯ ಮಾಡ್ತಾ ಇದ್ದಾರೆ, ಅದರ ಜೊತೆ ಹುಳು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಭಾರತ ದೇಶಕ್ಕೆ ಬಂದರೆ 275,000 ಹೆಕ್ಟೇರ್ ಪ್ರದೇಶದಲ್ಲಿ ಇಪ್ಪಿನೇಳೆ ವಿಸ್ತೀರ್ಣ ಇದೆ. ನಾವು ಗಮನಿಸಿದಾಗ ಈ ಒಂದು ಜೈವಿಕ ತ್ಯಾಜ್ಯ ವಸ್ತುಗಳು ಯಥೇಚ್ಛವಾಗಿ ಅಂದರೆ ಹುಳು ಸಾಕಾಣಿಕೆ ನಂತರ ನಮಗೆ ಯಥೇಚ್ಛವಾಗಿ ಜೈವಿಕ ತ್ಯಾಜ್ಯ ವಸ್ತುಗಳು ಸಿಗ್ತವೆ. ಅವು ನಾವು ಯಾವ ರೀತಿ ಅಂತ ತಿಳ್ಕೊಂಡಾಗ ಯಾವ್ಯಾವುದು ತ್ಯಾಜ್ಯ ವಸ್ತುಗಳು ಸಿಗ್ತವೆ ಡಾಕ್ಟರ್ ಶಶಿಧರ್ ಅವರೇ? ತ್ಯಾಜ್ಯ ವಸ್ತುಗಳಲ್ಲಿ ಮುಖ್ಯವಾಗಿ ಹುಳು ಸಾಕಾಣಿಕೆ ನಂತರ ಏನು ಹಾಸಿಗೆ ಕಸ ಅಂತ ನಾವು ಕರಿತೀವಿ. ಹಾಸಿಗೆ ಕಸ ಅಂದ್ರೆ ರೇಷ್ಮೆ ಹುಳು ಸೊಪ್ಪು ತಿಂದ ನಂತರ ಏನು ಕಡ್ಡಿ ಇರುತ್ತಲ್ಲ ಹಿಪ್ಪಿನೇಳೆ ಕಡ್ಡಿ, ಅದನ್ನ ನಾವು ಕಸ ಅಂತ ಕರಿತೀವಿ. ಅದೇ ರೀತಿ ರೇಷ್ಮೆ ಹುಳು ಆಹಾರ ತಿಂದ ನಂತರ ಇಕ್ಕೆ ಹಾಕುತ್ತೆ. ಹೌದು, ಆ ಇಕ್ಕೇನು ಒಂದು ಜೈವಿಕ ತ್ಯಾಜ್ಯ ವಸ್ತುನೇ ಅಂತ ನಾವು ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಈ ಎರಡು ಪ್ರಮುಖವಾಗಿ ನಮ್ಮ ರೇಷ್ಮೆ ಕೃಷಿಯಲ್ಲಿ ದೊರಕುವಂತಹ ಪ್ರಮುಖ ಒಂದು ಜೈವಿಕ ತ್ಯಾಜ್ಯ ವಸ್ತುಗಳು. ಇವಾಗ ವಿಶೇಷವಾಗಿ ಇವಾಗ ನಾನು ರೇಷ್ಮೆ ಒಂದೇ ಅಂತಲ್ಲ, ಇವಾಗ ಜೈವಿಕ ತ್ಯಾಜ್ಯ ವಸ್ತುಗಳು ಅಂತ ನಾವು ಬೇರೆ ಬೇರೆ ಬೆಳೆಯಲ್ಲಿ ನಾವು ನೋಡಿದಾಗ ತೆಂಗು, ತೆಂಗಲ್ಲಿ ಮುಖ್ಯವಾಗಿ ನಾವು ಹೆಚ್ಚಾಗಿ ಕೊಬ್ಬರಿಗೆ ಮಹತ್ವ ಕೊಡ್ತೀವಿ. ಆದ್ರೆ ತೆಂಗಿನ ಗರಿ ಆಗಿರ್ಬೋದು, ಸಿಪ್ಪೆ ಸುಲಿದ ನಂತರ ಏನು ನಾರು ಪದಾರ್ಥ ಬರುತ್ತಲ್ಲ ಅವನು ತ್ಯಾಜ್ಯ ವಸ್ತುಗಳ ತರನೆ. ಅದೇ ರೀತಿ ಅಡಿಕೆ, ಅಡಿಕೆಯಲ್ಲಿ ನಾವು ಅಡಿಕೆ ಗೋಟು ಅಂತ ಏನು ತಾಣ್ತೀವಿ, ತಾಣ್ ನಂತರ ಸಿಪ್ಪೆ ಅದನ್ನು ಒಂದು ಜೈವಿಕ ತ್ಯಾಜ್ಯ ವಸ್ತು ಅಂತಾನೆ ನಾವು ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಅದೇ ರೀತಿ ಯಾವುದೇ ಬೆಳೆ ವಿಶೇಷವಾಗಿ ಸೂರ್ಯಕಾಂತಿ ಆಗಿರ್ಬೋದು, ರಾಗಿ ಆಗಿರ್ಬೋದು, ಇವಾಗ ರಾಗಿ ಕಟಾವಿನ ನಂತರ ನಾವು ತೆನೆಯಲ್ಲಿ ರಾಗಿ ಏನು ಒಕ್ಕಣೆ ಮಾಡಿದ ನಂತರ ತ್ಯಾಜ್ಯ ವಸ್ತು ಸಿಗುತ್ತೆ, ಅದನ್ನು ನಾವು ಜೈವಿಕ ತ್ಯಾಜ್ಯ ವಸ್ತು ಅಂತ ಕರಿಬಹುದು. ಅದೇ ರೀತಿ ಸೂರ್ಯಕಾಂತಿಲೂ ಅಷ್ಟೇ, ಪ್ರತಿಯೊಂದು ಬೆಳೆಯಲ್ಲೂ ಏನು ಮುಖ್ಯ ಉತ್ಪನ್ನ ಅಂತ ನಾವೇನು ಕರಿತೀವಿ, ಆ ಉತ್ಪನ್ನ ಪಡೆದ ನಂತರ ಸಿಗುವಂತಹ ಉಳಿಯುವಂತಹ ಏನು ತ್ಯಾಜ್ಯ ವಸ್ತುಗಳನ್ನ ನಾವು ಜೈವಿಕ ತ್ಯಾಜ್ಯ ವಸ್ತುಗಳು ಅಂತ ನಾವಿಲ್ಲಿ ಕರಿತಾ ಇದ್ದೀವಿ. ಈಗ ಈ ಒಂದು ಜೈವಿಕ ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಬಗ್ಗೆ ನಮಗೆ ತಿಳಿಸ್ಕೊಡಿ. ಮುಖ್ಯವಾಗಿ ಇಲ್ಲಿ ಜೈವಿಕ ತ್ಯಾಜ್ಯ ವಸ್ತುಗಳನ್ನ ನಾವು ಯಾವ ರೀತಿ, ಯಾಕಂದ್ರೆ ಪ್ರತಿ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಒಟ್ಟು 62 ಮಿಲಿಯನ್ ಟನ್ ಅಷ್ಟು ಕೃಷಿ ತ್ಯಾಜ್ಯ ವಸ್ತುಗಳು ಸಿಗ್ತಾ ಇದಾವೆ ಅಂತ ಅಂದಾಜಿದೆ. ಅದರಲ್ಲಿ ನಾವು ಸಮರ್ಪಕವಾಗಿ ಬಳಸ್ಕೊಳ್ತಿರೋದು ತೀರಾ ವಿರಳ. ಹೌದು, ಯಾಕಂದ್ರೆ ಇವಾಗ ರೇಷ್ಮೆ ಕೃಷಿಗೆ ಬಂದಾಗ ಹುಳು ಸಾಕಾಣಿಕೆ ನಂತರ ಏನು ಹಾಸಿಗೆ ಕಸ ಸಿಗುತ್ತೆ, ಈ ಹಾಸಿಗೆ ಕಸನ ರೈತರು ಏನ್ ಮಾಡ್ತಾರೆ ಅಂದ್ರೆ ತಾಂಡೋಗಿ ರೋಡ್ ಸೈಡಲ್ಲಿ ಎಸೆಯೋದು, ಇಲ್ಲ ಹೊಲದ ಬದಿಲ್ ಹಾಕೋದು, ಈ ತರ ಮಾಡ್ತಾರೆ. ಅದೇನಂದ್ರೆ ಅದರಲ್ಲಿ ನಮಗೆ ಬೇಕಾಗಿರುವಂತಹ ಪೋಷಕಾಂಶಗಳ ಪ್ರಮಾಣ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ, ಆದ್ರೆ ಅದು ರೈತರಿಗೆ ಅದು ಯಾವ ರೀತಿ ಎಷ್ಟು ಪ್ರಮಾಣದಲ್ಲಿದೆ ಅಂತ ಅದು ಗೊತ್ತೇ ಇಲ್ಲ. ಇವಾಗ ಅದ್ರ ಬಗ್ಗೆ ತಿಳಿಸ್ಕೊಳ್ಳೋಣ ಅಂದ್ರೆ, ಇವಾಗ 1 ಹೆಕ್ಟೇರ್ ಇಪ್ಪಿನೇಳೆ ಪ್ರದೇಶದಿಂದ ನಮಗೆ ವರ್ಷಕ್ಕೆ ಕನಿಷ್ಠ ಅಂದ್ರೂ 15-20 ಟನ್ ಜೈವಿಕ ತ್ಯಾಜ್ಯ ವಸ್ತುಗಳು ಸಿಗ್ತವೆ. ಆ 15-20 ಟನ್ ಜೈವಿಕ ತ್ಯಾಜ್ಯ ವಸ್ತುಗಳನ್ನ ನಾವು ಒಳ್ಳೆ ಗೊಬ್ಬರವಾಗಿ ಮಾಡ್ಕೊಂಡಾಗ ನಮಗೆ ಅದರಲ್ಲಿ ಕನಿಷ್ಠ ಅಂದ್ರೂ 280-300 ಕೆಜಿ ಸಾರಜನಕ, ಅದೇ ರೀತಿ 90-120 ಕೆಜಿ ರಂಜಕ, ಅದೇ ರೀತಿ 240-250 ಕೆಜಿ ಪೊಟ್ಯಾಶ್ ಸಿಗುತ್ತೆ. ಅಂದರೆ ಅಷ್ಟು ಪ್ರಮಾಣದಲ್ಲಿರುವಂಥ ಪೋಷಕಾಂಶಗಳನ್ನ ರೈತರು ಸುಮ್ಮನೆ ರೋಡ್ ಸೈಡಲ್ಲಿ ಎಸೆಯೋದು, ಇಲ್ಲ ತೀರಾ ಜಾಸ್ತಿ ಆಯಿತು ಅಂದರೆ ಬೆಂಕಿ ಹಚ್ಚಿ ಸುಡೋದು, ಈ ರೀತಿ ಮಾಡ್ತಾ ಇರ್ತಾರೆ. ಅದನ್ನು ನಾವು ಸಮರ್ಪಕವಾಗಿ ನಿರ್ವಹಣೆ ಮಾಡೋದ್ರ ಮುಖಾಂತರ ನಾವು ಒಂದು ಉತ್ತಮ ಗುಣಮಟ್ಟದ ಗೊಬ್ಬರನ ಮಾಡ್ಕೋಬಹುದು. ಇಲ್ಲಿ ಮುಖ್ಯವಾಗಿ ಏನೇನು ಮಾಡ್ಕೋಬಹುದು ಅಂದರೆ, ಒಂದು ರೇಷ್ಮೆ ಹುಳು ಹಾಸಿಗೆ ಕಸದಿಂದ ಒಂದು ಸಿರಿ ಕಾಂಪೋಸ್ಟ್ ಅಂತ ಮಾಡ್ಕೋಬಹುದು. ಅಂದರೆ ರೇಷ್ಮೆ ವ್ಯವಸಾಯದಿಂದ ಬರುವಂತಹ ತ್ಯಾಜ್ಯ ವಸ್ತುದಿಂದ ಗುಣಮಟ್ಟದ ಒಂದು ಸಾವಯವ ಗೊಬ್ಬರ ಉತ್ಪಾದನೆ ಮಾಡಬಹುದು. ಎರಡನೇದಾಗಿ ಎರೆಹುಳುಗಳು, ಹೌದು ಎರೆಹುಳುಗಳನ್ನು ಬಳಸಿಕೊಂಡು ನಾವು ಒಂದು ಗುಣಮಟ್ಟದ ಕಾಂಪೋಸ್ಟ್ ತಯಾರಿಕೆ ಮಾಡಬಹುದು. ಅದೇ ರೀತಿ ರೇಷ್ಮೆ ಕೃಷಿಯಲ್ಲಿನೇ ರೇಷ್ಮೆ ವ್ಯವಸಾಯದಲ್ಲಿ ನಾವು ಟ್ರೆಂಚಿಂಗ್ ಮಲ್ಚಿಂಗ್ ಅಂತ ಕರಿತೀವಿ. ಟ್ರೆಂಚಿಂಗ್ ಮಲ್ಚಿಂಗ್ನಲ್ಲೂ ನಾವು ಈ ತ್ಯಾಜ್ಯ ವಸ್ತುಗಳನ್ನ ಬಳಕೆ ಮಾಡೋದ್ರ ಮುಖಾಂತರ ನಾವು ಮಣ್ಣಿನ ಫಲವತ್ತತೆಗೆ ಆದ್ಯತೆ ಕೊಡಬಹುದು. ಕೊನೆಯದಾಗಿ ಇತ್ತೀಚೆಗೆ ಬಯೋಚಾರ್, ಬಯೋಚಾರ್ ಅಂದ್ರೆ ಇದು ಜೈವಿಕ ಇದ್ದಲು. ಇದನ್ನ ಕೆಲವು ಭಾಗದಲ್ಲಿ ಮುಂಚೆಯಿಂದನೂ ಬೇರೆ ಬೇರೆ ಈ ಹಾರ್ಡ್ ವುಡ್ ಅಂತ ನಾವೇನ್ ಕರಿತೀವಿ, ಗಟ್ಟಿಯಾದ ಪದಾರ್ಥಗಳನ್ನ ಬಳಸ್ಕೊಂಡು ಅದು ಜೈವಿಕ ಇದ್ದಲನ್ನ ತಯಾರು ಮಾಡಿ ಅದು ಯಾವುದೇ ಬೆಳೆಗೆ ಬಳಸಿದಾಗ ನೀರು ಹಿಡಿದಿಟ್ಕೊಳ್ಳೋ ಅಂಶ ಜಾಸ್ತಿ ಮಾಡೋದ್ರ ಜೊತೆ ಪೋಷಕಾಂಶಗಳನ್ನ ನಿಧಾನವಾಗಿ ಬಿಡುಗಡೆ ಮಾಡುತ್ತೆ ಅಂತ ಸಂಶೋಧನೆ ಪ್ರಕಾರ ಮಾಹಿತಿ ಇರೋದ್ರಿಂದ ಈ ನಾಲ್ಕು ಅಂದರೆ ಒಂದು ಕಾಂಪೋಸ್ಟು, ಎರಡನೇದು ಎರೆಹುಳು ಗೊಬ್ಬರ, ಮೂರನೇದು ಟ್ರೆಂಚಿಂಗ್ ಮಲ್ಚಿಂಗ್ ತಾಂತ್ರಿಕತೆ, ಅದ್ರ ಜೊತೆ ಬಯೋಚಾರ್ ಉತ್ಪಾದನೆಯಲ್ಲಿ ಈ ಜೈವಿಕ ತ್ಯಾಜ್ಯ ವಸ್ತುಗಳನ್ನ ನಾವು ಪ್ರಮುಖವಾಗಿ ಪರಿಗಣಿಸಬಹುದು. ಅಂದ್ರೆ ಅಗಾಧ ಪ್ರಮಾಣದ ಈ ಒಂದು ತ್ಯಾಜ್ಯ ಈ ರೇಷ್ಮೆ ಸಾಕಾಣಿಕೆಯಲ್ಲಿ ಸಿಗ್ತದೆ. ಹೌದು ಸರ್. ಅದನ್ನ ನಾವು ಸಮರ್ಪಕವಾಗಿ ಬಳಕೆ ಮಾಡಿಕೊಂಡ್ರೆ ನಮ್ಮ ರೈತ ಬಾಂಧವರಿಗೆ ಒಂದು ಪರ್ಯಾಯವಾಗಿ ಗೊಬ್ಬರ ಸಿಕ್ಕದಂಗಾಗುತ್ತೆ. ಹೌದು ಸರ್. ಹೌದಲ್ಲ. ಇನ್ನೊಂದು ಡಾಕ್ಟರ್ ಶಶಿಧರ್ ಅವರೇ, ಈ ಸಿರಿ ಕಾಂಪೋಸ್ಟ್ ಉತ್ಪಾದನೆ ಹೇಗೆ ಕೈಗೊಳ್ಬೇಕು, ಇದನ್ನು ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಡಿ. ಈ ಸಿರಿ ಕಾಂಪೋಸ್ಟ್ ಅಥವಾ ರೇಷ್ಮೆ ಕೃಷಿ ತ್ಯಾಜ್ಯದಿಂದ ಉತ್ಪಾದಿಸುವಂಥ ಒಂದು ಕಾಂಪೋಸ್ಟ್ ಇದು. ಇದನ್ನು ನಾವು ಯಾವ ರೀತಿ ಉತ್ಪಾದನೆ ಮಾಡಬೇಕು ಅಂದರೆ, ಇತ್ತೀಚೆಗೆ ತಾವೆಲ್ಲ ನೋಡ್ತಾ ಇದ್ದೀರಾ, ಹೆಚ್ಚಾಗಿ ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿಗೆ ನಮ್ಮ ಭಾರತ ಸರ್ಕಾರ ಪ್ರಥಮ ಆದ್ಯತೆ ನೀಡ್ತಾ ಇದೆ. ಕಾರಣ, ಹೆಚ್ಚಿನದಾಗಿ ರಸಗೊಬ್ಬರಗಳನ್ನ ಬಳಸ್ತಿರುವಂಥ ರೈತರು ಈ ಸಾವಯವ ಗೊಬ್ಬರಗಳ ಲಭ್ಯತೆ ಕಡಿಮೆ ಆಗಿರೋದ್ರಿಂದ ಹೆಚ್ಚಾಗಿ ಮಣ್ಣಿನಲ್ಲಿ ಸಾವಯವ ಇಂಗಾಲ ಎಲ್ಲಿ ಹೆಚ್ಚಾಗಿ ಕಮ್ಮಿ ಆಗಿದೆಯೋ ಅಂತ ಒಂದು ಪ್ರದೇಶದಲ್ಲಿ ಒಂದು ಗುಣಮಟ್ಟದ ಸೊಪ್ಪು ಉತ್ಪಾದನೆ ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ನಮ್ಮಲ್ಲೇ ಸ್ಥಳೀಯವಾಗಿ ಸಿಗುವಂತಹ ತ್ಯಾಜ್ಯ ವಸ್ತುಗಳು, ನಮ್ಮ ಉಳುವಾಸಿಗೆ ಕಸದ ಜೊತೆ ಸ್ಥಳೀಯವಾಗಿ ಸಿಗುವಂತಹ ಯಾವುದೇ ಒಂದು ಜೈವಿಕ ತ್ಯಾಜ್ಯ ವಸ್ತುಗಳು, ಇವಾಗ ಸ್ಥಳೀಯವಾಗಿ ಸಿಗುವಂತಹ ಜೈವಿಕ ತ್ಯಾಜ್ಯ ವಸ್ತುಗಳು ಅಂದ್ರೆ ಒಂದು ಹೊಂಗೆ ಇರ್ಬೋದು, ಗೊಬ್ಬರದ ಗಿಡ ಅಂತ ಏನು ಗ್ಲಿಸಿಡಿ ಅಂತ ಕರಿತೀವಿ ಅದಾಗಿರ್ಬೋದು, ತಂಗಡಿ ಆಗಿರ್ಬೋದು, ಆಮೇಲೆ ಇದೇ ರೀತಿ ಹಲವಾರು ರೀತಿಯ ಕೆಲವೊಂದು ಜೈವಿಕ ತ್ಯಾಜ್ಯ ವಸ್ತುಗಳು ಸಿಗ್ತವೆ. ಇವನ್ನೆಲ್ಲ ಬಳಸ್ಕೊಂಡು ನಾವು ಒಂದು ಉತ್ತಮ ಗುಣಮಟ್ಟದ ಕಾಂಪೋಸ್ಟ್ನ ಮಾಡ್ಬೋದು. ಇಲ್ಲಿ ಸಿರಿ ಕಾಂಪೋಸ್ಟ್ ಅಂತ ನಾವು ತಗೊಂಡಾಗ ಇಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿರೋಂಥ ಪ್ರಮುಖ ಒಂದು ಯಂತ್ರೋಪಕರಣ ಅಂದರೆ ಚಾಪಿಂಗ್ ಮಿಷಿನ್ ಇಲ್ಲ ಶ್ರೆಡ್ಡರ್, ಶ್ರೆಡ್ಡರ್ ಮಿಷಿನ್ ಅಂತ ಕರಿತೀವಿ. ಈ ಶ್ರೆಡ್ಡರ್ ಮಿಷಿನ್ ಏನಂದರೆ, ಇದು 3 HP ಇಂದ 5 HP ಅಂದರೆ 3 HP ಇಂದ ಒಟ್ಟು 10 HP ವರೆಗೂ ಒಂದು ಈ ಯಂತ್ರೋಪಕರಣ ಕೆಲಸ ಮಾಡುತ್ತೆ. ಇದರಲ್ಲಿ ಏನಂದರೆ, ಕನಿಷ್ಠ 1 ಗಂಟೆಗೆ 200 ಟನ್ನಷ್ಟು ಈ ತ್ಯಾಜ್ಯ ವಸ್ತುಗಳನ್ನ ಪುಡಿ ಮಾಡುವಂಥ ಸಾಮರ್ಥ್ಯ ಇರುತ್ತೆ. ಯಾಕಂದರೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದೇನೆಂದರೆ, ಮುಂಚೆನೆ ಹೇಳ್ದಂಗೆ ಹಿಪ್ನೇಳೆ ಕಡ್ಡಿ ಇದು ಹಾರ್ಡ್ವುಡ್ಡು ಅಂದರೆ ತೀರಾ ಗಟ್ಟಿಯಾಗಿರುವಂಥ ಪದಾರ್ಥ. ಇಂಥ ಒಂದು ಪದಾರ್ಥನ ನಾವು ಮುಂಚೆ ಏನು ಮಾಡ್ತಿದ್ರು ಅಂದರೆ, ರೇಷ್ಮೆ ಕೃಷಿಯಲ್ಲಿ ತಟ್ಟೆ ಸಾಕಾಣಿಕೆ ಪದ್ಧತಿ ಅಂತ ಇತ್ತು. ಆ ತಟ್ಟೆ ಸಾಕಾಣಿಕೆ ಪದ್ಧತಿಯಲ್ಲಿ ಬರೀ ಎಲೆಗಳನ್ನ ಮಾತ್ರ ಬಿಡಿಸಿ ಕತ್ತರಿಸಿ ರೇಷ್ಮೆ ಹುಳುಗಳಿಗೆ ಆಹಾರವಾಗಿ ನೀಡ್ತಿದ್ರು. ಅದರಿಂದ ಏನು ಜೈವಿಕ ಅಂದರೆ ಉಳಿಕೆಯಾದಂಥ ಸಣ್ಣ ಸಣ್ಣ ಕಸಕಡ್ಡಿಗಳನ್ನ ತಾಬಂದು ತಿಪ್ಪೆಗೆ ಹಾಕಿದ್ರೆ ಅದು ಬೇಗ ಕೊಳಿತಿತ್ತು. ಇತ್ತೀಚಿನ ವರ್ಷಗಳಲ್ಲಿ ಅಂದರೆ ಸುಮಾರು 20 ವರ್ಷಗಳ ಇತ್ತೀಚಿನ ದಿನಗಳಲ್ಲಿ ನಾವು ಈ ರಂಬೆ ಪದ್ಧತಿ ಅಂತ ಏನು ರೇಷ್ಮೆ ಬೆಳೆಗಾರರು ಹೆಚ್ಚಿನ ಒಂದು ಹುಳು ಸಾಕಾಣಿಕೆ ಮಾಡ್ತಾ ಇದ್ದಾರೆ, ಈ ರಂಬೆ ಪದ್ಧತಿಯಲ್ಲಿ ತೋಟನೇ ರಂಬೆಗಳನ್ನೇ ಕಟಾವು ಮಾಡಿ ನೇರವಾಗಿ ಹುಳು ಹಾಸಿಗೆ ಮೇಲೆ ಒತ್ಸೋದ್ರ ಮುಖಾಂತರ ಆಹಾರವಾಗಿ ನೀಡ್ತಾ ಇದ್ದಾರೆ. ಇಲ್ಲೇನಂದ್ರೆ ನಮಗೆ ರೇಷ್ಮೆ ಹುಳುಗಳು ಆಹಾರ ತಿಂದ ನಂತರ ಏನು ಹಾಸಿಗೆ ಮೇಲೆ ಬೆಡ್ ವೇಸ್ಟ್ ಅಂತ ನಾವು ಕರಿತೀವಲ್ಲ, ರಂಬೆಗಳು ಉಳ್ಕೊಳ್ತಾವಲ್ಲ, ಅವು ಒಂದು ಗಟ್ಟಿ ಪದಾರ್ಥ. ಇವನ್ನ ನಾವು ತಾಂಡೋಗಿ ನೇರವಾಗಿ ಗೊಬ್ಬರ ಮಾಡೋದಕ್ಕೆ ಬಳಸೋದಕ್ಕೆ ಹೋದ್ರೆ ಅದು ಕೊಳೆಯೋದಿಲ್ಲ, ಕನಿಷ್ಠ ಅಂದ್ರೂ 8 ರಿಂದ 12 ತಿಂಗಳು ಸಮಯ ತಾಳುತ್ತೆ. ಅದಕ್ಕೆ ನಾವು ಈ ತರ ಗಟ್ಟಿಯಾಗಿರುವಂತ ಹಿಪ್ಪನೇಳೆ ರಂಬೆಗಳನ್ನ ನಾವು ಈ ಶ್ರೆಡ್ಡರ್ ಮುಖಾಂತರ ಕತ್ತರಿಸಿ, ಶ್ರೆಡ್ಡರ್ ಆಗಿರ್ಬೋದು ಚಾಪಿಂಗ್ ಮಿಷಿನ್ ಆಗಿರ್ಬೋದು, ಇದರಲ್ಲಿ ಕ್ಲೀನ್ ಆಗಿ ನಾವು ಕತ್ತರಿಸಬೇಕಾಗುತ್ತೆ. ಈ ತರ ಕತ್ತರಿಸಿದಂತಹ ಏನು ಒಂದು ಹಾಸಿಗೆ ಕಸನ ಒಂದು ಕಡೆ ಶೇಖರಣೆ ಮಾಡಿ ನಮ್ಮ ಜಮೀನು ಎಲ್ಲಿರುತ್ತೆ, ಇವಾಗ ವಿಶೇಷವಾಗಿ ಹುಳು ಸಾಕಾಣಿಕೆ ಮನೆ ಮತ್ತು ಹಿಪ್ಪನೇಳೆ ತೋಟ ಒಂದೇ ಕಡೆ ಇರ್ತವೆ, ನಮ್ಮ ಹುಳು ಸಾಕಾಣಿಕೆ ನಂತರ ಏನು ಕಸ ತೆಗಿತೀವಲ್ಲ ಆ ಕಸ ತೆಗೆದಂತ ಒಂದು 100 ಮೀಟರ್ ದೂರದಲ್ಲೇನೆ ಹಿಪ್ಪನೇಳೆ ತೋಟದಲ್ಲಿ ನಾವು ಗುಣಿಗಳನ್ನ ತೆಗಿಬೇಕಾಗುತ್ತೆ. ಅಂದರೆ ಪಿಟ್ಟ ಕನಿಷ್ಠ ಅಂದ್ರೂ 4 ಮೀಟರ್ ಉದ್ದ, 2 ಮೀಟರ್ ಅಗಲ, 1 ಮೀಟರ್ ಆಳದ ಗುಣಿನ ತೆಗೆದ್ಬಿಟ್ಟು ಇದು ನಮ್ಮಲ್ಲಿ ಏನು ಈ ತ್ಯಾಜ್ಯ ವಸ್ತುಗಳು ನಾವು ಕತ್ತರಿಸ್ತೀವಲ್ಲ, ಈ ಕತ್ತರಿಸಿದಂಥ ಹಿಪ್ಪನೇಳೆ ಕೃಷಿ ತ್ಯಾಜ್ಯನ ಲೇಯರ್ ಬೈ ಲೇಯರ್ ಅಂದರೆ ಹಂತ ಹಂತವಾಗಿ ನಾವು ಗುಂಡಿಗೆ ಹಾಕಬೇಕಾಗುತ್ತೆ. ಇದ್ರ ಜೊತೆ ಸಗಣಿ ರಾಡಿ ಗಂಜಲನ್ನು ನಾವು ಆ ಒಂದು ಹಾಸಿಗೆಯ ಮೇಲೆ ಅಂದರೆ ಈ ಕಸದ ಮೇಲೆ ನಾವು ಚಿಮ್ಸ್ಕೋ ಮುಖಾಂತರ 60% ತೇವಾಂಶನ ಕೊಡೋದ್ರ ಮುಖಾಂತರ ನಾವು ಪ್ರತಿ 25 ದಿನಕ್ಕೆ ತಿರುವಾಗ್ತಾ ಇರಬೇಕು. ಇತ್ತೀಚೆಗೆ ಅಂದರೆ ಹಿಂದೆ ಎಲ್ಲ ಹಲವಾರು ಕಾರ್ಯಕ್ರಮಗಳಲ್ಲಿ ಸಾಮಾನ್ಯವಾಗಿ ನೀವು ಕೇಳಿ ತಿಳ್ಕೊಂಡಿರ್ತೀರ ವೇಸ್ಟ್ ಟು ಡಿಕಂಪೋಸರ್ ಅಂತ. ಆ ವೇಸ್ಟ್ ಟು ಡಿಕಂಪೋಸರ್ ದ್ರಾವಣ ಬೇಗ ಯಾವುದೇ ತ್ಯಾಜ್ಯ ವಸ್ತುಗಳನ್ನ ಬೇಗ ಕಳಿಸುವಂತಹ ಒಂದು ಸೂಕ್ಷ್ಮಾಣುಜೀವಿಗಳ ಮಿಶ್ರಣ ಅದರಲ್ಲಿರೋದ್ರಿಂದ ಅದನ್ನು ನಾವು ತಯಾರು ಮಾಡಿಕೊಂಡು ಇದ್ರ ಮೇಲೆ ಸಿಂಪಡಣೆ ಮಾಡಿ ಅದನ್ನು ನಾವು ಪ್ರತಿ 25 ದಿನಕ್ಕೊಂದ್ಸಲಿ ನಾವು ತಿರುವಾಗ್ತಾ ಇದ್ರೆ ನಮಗೆ ಕನಿಷ್ಠ 80-90 ದಿನಗಳಲ್ಲಿ ಒಂದು ಗುಣಮಟ್ಟದ ಕಾಂಪೋಸ್ಟ್ನ ನಾವು ಇಲ್ಲಿ ತಯಾರು ಮಾಡ್ಕೋಬಹುದು. ಇನ್ನೊಂದೇನಂದ್ರೆ ನಾವು ಈ ಕಾಂಪೋಸ್ಟ್ ಪಿಟ್ನ ನೆರಳಿರೋಂಥ ಜಾಗದಲ್ಲಿ ನಾವು ತಗೋಬೇಕು ಫಸ್ಟ್ ಪ್ರಥಮವಾಗಿ. ಯಾಕಂದ್ರೆ ಕಾಂಪೋಸ್ಟ್ ಪಿಟ್ಟು ಬಿಸಿಲಲ್ಲಿ ನಾವೇನಾದರೂ ಓಪನ್ ಮಾಡಿದ್ದೀವಿ ಅಂದರೆ ನಮಗೆ ಆವಾಗ ಅಲ್ಲಿ ನೇರವಾಗಿ ಸೂರ್ಯನ ಕಿರಣ ನೇರವಾಗಿ ಕಸದ ಮೇಲೆ ಬಿದ್ದಾಗ ನಮಗೆ ಪೋಷಕಾಂಶಗಳು ಆವಿಯಾಗೋದ್ರ ಜೊತೆ ಸೂಕ್ಷ್ಮಾಣುಜೀವಿಗಳು ಕೆಲವೊಮ್ಮೆ ನೇರ ಬಿಸಿಲಿಗೆ ಸಾಯುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೆ ನೆರಳಿರುವಂಥ ಜಾಗದಾಗೆ ನಾವು ಇಲ್ಲಿ ಮುಖ್ಯವಾಗಿ ನಾವು ಈ ಕಾಂಪೋಸ್ಟ್ ಪಿಟ್ಟನ್ನು ತೆಗೆಯುವ ಮುಖಾಂತರ ನಾವು ಈ ರೀತಿಯಾಗಿ ಈ ಕಾಂಪೋಸ್ಟ್ ಅಂದರೆ ಸಿರಿ ಕಾಂಪೋಸ್ಟ್ನ ಉತ್ಪಾದನೆ ಮಾಡ್ಕೋಬಹುದು. ಅದೇ ಅಲ್ಲದೆ ಈಗ ಈ ರೇಷ್ಮೆ ಕೃಷಿ ತ್ಯಾಜ್ಯದಿಂದ ಎರೆಗೊಬ್ಬರ ಉತ್ಪಾದನೆ ಕೂಡ ಮಾಡಬಹುದು ಅಂತಾರಲ್ಲ, ಅದು ಹೆಂಗೆ ಮಾಡಬಹುದು ಸಂಕ್ಷಿಪ್ತವಾಗಿ ಹೇಳಿ ಶಶಿಧರ್ ಅವರೇ. ಇವಾಗ ಎರೆಗೊಬ್ಬರ ಇವಾಗ ಬೇರೆ ಯಾವುದೇ ಸಾವಯವ ಗೊಬ್ಬರಗಳಿಗೆ ನಾವು ಇಲ್ಲಿ ಒಂದು ಕಂಪ್ಯಾರಿಸನ್ ಮಾಡಿದ್ರೆ ಅಂದರೆ ಬೇರೆ ಗೊಬ್ಬರಗಳಿಗೆ ಕಂಪ್ಯಾರಿಸನ್ ಮಾಡಿದಾಗ ನಮಗೆ ಎರೆಗೊಬ್ಬರ ಇಲ್ಲಿ ಅತಿ ಮುಖ್ಯವಾದ ಅತಿ ಉತ್ಕೃಷ್ಟ ಗೊಬ್ಬರ ಅಂತಲೇ ನಾವು ಕರಿಬೋದು. ಯಾಕಂದರೆ ಎರೆಗೊಬ್ಬರದಲ್ಲಿ ಮಣ್ಣಿಗೆ ಬೇಕಾಗಿ ಅಂದರೆ ಯಾವುದೇ ಒಂದು ಗಿಡಕ್ಕೆ ಬೇಕಾಗಿರುವಂಥ ಎರೆಹುಳು ಗೊಬ್ಬರದಲ್ಲಿ ನಾವು ತಿಳ್ಕೊಬೇಕಾಗಿರೋದೇನೆಂದರೆ ಎರೆಗೊಬ್ಬರದಲ್ಲಿ ಎಲ್ಲ ಪ್ರಧಾನ ಪೋಷಕಾಂಶಗಳು ಇರ್ತವೆ, ಅದೇ ರೀತಿ ಲಘು ಪೋಷಕಾಂಶಗಳ ಜೊತೆ ಗ್ರೋತ್ ಹಾರ್ಮೋನ್ಸ್ ಅಂತ ನಾವು ಏನು ಕರಿತೀವಲ್ಲ, ಹೌದು, ಆ ಒಂದು ಗ್ರೋತ್ ಹಾರ್ಮೋನ್ಸ್ಗಳು ಆ ಒಂದು ಎರೆಗೊಬ್ಬರದಲ್ಲಿರುತ್ತೆ. ಅದರ ಜೊತೆ ಪ್ರಮುಖವಾಗಿ ಸೂಕ್ಷ್ಮಾಣುಜೀವಿಗಳ ಕ್ರಿಯೆ ಒಂದು ಹೆಚ್ಚಾಗಿರೋದ್ರಿಂದ ಎರೆಗೊಬ್ಬರನ ನಾವು ಒಂದು ಉತ್ಕೃಷ್ಟ ಗುಣಮಟ್ಟದ ಒಂದು ಸಾವಯವ ಗೊಬ್ಬರ ಅಂತ ಕರಿತೀವಿ. ಇದನ್ನು ನಾವು ಯಾವ ರೀತಿ ಮಾಡ್ಕೋಬೇಕು ಅಂದರೆ ಇವಾಗ ಯಾವುದೇ ಒಂದು ನಮ್ಮ ತೋಟದಲ್ಲಿ ಪ್ರಮುಖವಾಗಿ ನಮ್ಮ ಹಿಪ್ಪನಹಳ್ಳಿ ತೋಟದಲ್ಲಿ ಕನಿಷ್ಠ 12-15 ಅಡಿ ಉದ್ದದ ಒಂದು ತೊಟ್ಟಿ ಅಂದರೆ ಉದ್ದ ಬಂದು 15 ಅಡಿ ಆಗಿರ್ಬೋದು, ಅಗಲ ಬಂದು 4 ಅಡಿ ಆಗಿರ್ಬೋದು, ಅದೇ ರೀತಿ 3 ಅಡಿ ಎತ್ತರದ ಒಂದು ಸಿಮೆಂಟ್ ತೊಟ್ಟಿನ ಆಗಿರ್ಬೋದು, ಇಲ್ಲ ಅಂದರೆ ಚಪ್ಟಿಕಲ್ ನೆಟ್ಟು ಅದ್ರಾಗಾದ್ರೂ ತೊಟ್ಟಿ ಮಾಡ್ಕೋಬೋದು, ಇಲ್ಲಾಂದರೆ ಇಟ್ಕೆ ಇಟ್ಕೆಯಲ್ಲಿ ಈ ರೀತಿಯಾಗಿ ಅಂದರೆ 15 ಅಡಿ ಉದ್ದ 4 ಅಡಿ ಅಗಲ 3 ಅಡಿ ಆಳದ ಒಂದು 2-3 ತೊಟ್ಟಿಗಳನ್ನ ನಾವು ನಿರ್ಮಿಸ್ಕೋಬೇಕಾಗುತ್ತೆ. ಇದ್ರ ಜೊತೆ ಒಂದು ಭಾಗದಲ್ಲಿ ಸ್ಲೋಪ್ ಆಗಿ ನಾವು ಮಾಡ್ಕೋಬೇಕಾಗುತ್ತೆ, ತೊಟ್ಟಿ ತಳಪಾಯದಲ್ಲಿ ಒಂದು ಸ್ವಲ್ಪ ಸ್ಲೋಪ್, ಯಾಕಂದರೆ ಸ್ಲೋಪ್ ಮಾಡಿ ಅಲ್ಲಿ ನಾವು ಒಂದು ಚಿಕ್ಕದಾಗಿ ಒಂದು ಪೈಪ್ ಮುಖಾಂತರ ಹೊರಗಡೆ ನಲ್ಲಿ ರೀತಿ ಒಂದು ಪಿಟ್ ತೆಗೆದ್ಬಿಟ್ಟು ಅಲ್ಲಿ ಕನೆಕ್ಷನ್ ಕೊಡೋದು ಏನಕ್ಕಂದರೆ ಏನು ನಾವು ಈ ಎರೆಗೊಬ್ಬರ ಉತ್ಪಾದನೆ ಮಾಡಬೇಕಾದ್ರೆ ನಾವು ಏನು ನೀರು ಚಿಮುಕಿಸ್ತೀವಿ ಆ ನೀರು ಎರೆ ಜಲವಾಗಿ ಪರಿವರ್ತನೆ ಅಂದರೆ ಎರೆ ಉಳುವಿನ ದೇಹದ ಮೇಲೆ ಅದು ಹರಿದು ಬಂದಾಗ ಅದರಲ್ಲಿರುವಂಥ ಪೋಷಕಾಂಶಗಳು ಅದೇ ರೀತಿ ಸೂಕ್ಷ್ಮಾಣುಜೀವಿಗಳು ಎರೆ ಜಲದ ಮುಖಾಂತರ ಒಂದು ಕಡೆ ಸ್ಲೋಪ್ ಇರೋ ಅಂದರೆ ಜಾಗದಿಂದ ಹೊರಗಡೆ ಬರುತ್ತೆ. ಅದು ಯಾವುದೇ ಒಂದು ದ್ರವ ರೂಪದ ಜೈವಿಕ ಗೊಬ್ಬರಕ್ಕಿಂತ ಕಡಿಮೆ ಅಲ್ಲ, ಎಲ್ಲ ರೀತಿಯ ಪೋಷಕಾಂಶಗಳು ಆ ಎರೆ ಜಲದಲ್ಲಿರೋದ್ರಿಂದ ಅದನ್ನು ನಾವು ಒಂದು ಸೈಡಲ್ಲಿ ನಾವು ಚಿಕ್ಕದಾಗಿ ಒಂದು ನಲ್ಲಿ ರೀತಿ ಮಾಡ್ಕೊಂಡು ಒಂದು ಚಿಕ್ಕ ಪಿಟ್ಟಲ್ಲಿ ಅದನ್ನು ಬಿಡಬೇಕಾಗುತ್ತೆ. ಈ ರೀತಿಯಾಗಿ ನಾವು ತೊಟ್ಟಿನ ರೆಡಿ ಮಾಡ್ಕೊಂಡು ಇಲ್ಲಿ 3 ಅಡಿ ಎತ್ತರದ ಒಂದು ತೊಟ್ಟಿ ಅಂದರೆ ಪ್ರಥಮವಾಗಿ 3/4 ಭಾಗ ಅಂದರೆ 1 ಅಡಿಲಿ 3/4 ಅಡಿ ನಾವು ಈ ರೇಷ್ಮೆದಿಂದ ಏನು ಸಿಗ್ತಾವಲ್ಲ ತ್ಯಾಜ್ಯ ಈ ತ್ಯಾಜ್ಯಗಳನ್ನ ಕತ್ತರಿಸಿದಂಥ ತ್ಯಾಜ್ಯಗಳನ್ನ ಆಡಬೇಕಾಗುತ್ತೆ. ಅದ್ರ ಮೇಲೆ 1/4 ಭಾಗ ಈ ಸಗಣಿ ರಾಡಿ ಗಂಜಲ ಜೊತೆ ಸಗಣಿಯನ್ನು 1/4 ಅಡಿಯಷ್ಟು ಎತ್ತರದಲ್ಲಿ ನಾವು ಹಾಕ್ಬೇಕಾಗುತ್ತೆ. ಅದೇ ರೀತಿ ಮತ್ತೆ 3/4 ಅಡಿ ಈ ಜೈವಿಕ ತ್ಯಾಜ್ಯ ವಸ್ತು ಅಂತ ನಾವು ಹಿಪ್ಪನಹಳ್ಳಿಯಲ್ಲಿ ಏನು ಸಿಗುತ್ತಲ್ಲ ಅದನ್ನು ಹರಡಬೇಕು, ಮತ್ತೆ ಸಗಣಿ ರಾಡಿ ಜೊತೆ ಸಗಣಿ ಗಂಜಲ ಇದನ್ನು ಈ ರೀತಿಯಾಗಿ ಒಟ್ಟು 3 ಅಡಿ ಎತ್ತರದಲ್ಲಿ ನಾವು 3 ಹಂತಗಳಲ್ಲಿ ನಾವು ಈ ಒಂದು ತ್ಯಾಜ್ಯ ವಸ್ತುಗಳನ್ನ ತುಂಬಿಸಬೇಕಾಗುತ್ತೆ. ನಂತರ ಅದಕ್ಕೆ ನೀರನ್ನು ನಾವು ಚಿಮುಕಿಸ್ತಾ ಹೋದಾಗ ನಮಗೆ ಕನಿಷ್ಠ 15-20 ದಿನದಲ್ಲಿ ನಿಧಾನವಾಗಿ ಕೊಳೆಯೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ ತ್ಯಾಜ್ಯ ವಸ್ತುಗಳು ಕಳಿಯೋದಕ್ಕೆ. ಆ ಕಳಿಯುವಂಥ ತ್ಯಾಜ್ಯ ವಸ್ತುಗಳ ಮೇಲೆ ನಾವು ಒಂದು ತೊಟ್ಟಿಗೆ ಕನಿಷ್ಠ ಅಂದ್ರೂ 1-2 ಕೆಜಿಯಷ್ಟು ಎರೆಹುಳುಗಳು. ಈ ಎರೆಹುಳುಗಳಲ್ಲೂ ಪ್ರಮುಖವಾಗಿ ನಾವು ತಿಳ್ಕೊಬೇಕಾಗಿರೋದು ಅಂದರೆ ಎರೆಗೊಬ್ಬರಕ್ಕೆ ತಯಾರಿಸ್ಬೇಕಾದ್ರೆ ಬೇಕಾಗಿರುವಂಥ ಒಂದು ಎರೆಹುಳುವಿನ ಜಾತಿಯಲ್ಲಿ ಯೂಟಿಲಸ್ ಯುಜಿನಿ ಅಂತ ನಾವು ಏನು ಕರಿತೀವಿ, ಅದು ಬೇಗ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ತ್ಯಾಜ್ಯ ವಸ್ತುಗಳನ್ನ ತಿನ್ನೋದ್ರ ಜೊತೆ ಅಷ್ಟೇ ಪ್ರಮಾಣದಲ್ಲಿ ಇಕ್ಕೆನ ಹೊರಹಾಕುತ್ತೆ. ಅದು ಬೇಗ ಎರೆ ಗೊಬ್ಬರವಾಗಿ ಉತ್ಪಾದನೆ ಮಾಡೋದಕ್ಕೆ ನಮಗೆ ತುಂಬ ಉಪಯೋಗ. ಯೂಟಿಲಸ್ ಯುಜಿನಿ ಆಗಿರ್ಬೋದು, ಐಸಿನಿಯ ಫಿಟಿಡ್ ಅಂತ ಅದು ಒಂದು ಜಾತಿಯ ಎರೆಹುಳುಗಳು ತಿಳಿದಾವೆ. ಇದ್ರ ಜೊತೆ ಫೆರಿನೆಕ್ಸ್ ಸಕಾವೆಟಸ್ ಅಂತೇಳಿ ಅದು ಒಂದು ಜಾತಿ. ಒಟ್ಟು ಈ 3 ಜಾತಿಯ ಒಂದು ಎರೆಹುಳು ತಳಿಗಳಲ್ಲಿ ಯೂಟಿಲಸ್ ಯುಜಿನೇ ಹೆಚ್ಚಾಗಿ ಬಳಕೆಯಾಗ್ತಾ ಇದೆ. ಆ ಒಂದು ತಳಿಗಳನ್ನ ಈ ಒಂದು ತಳಿ GKVK ಕೃಷಿ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಲ್ಲಿ ಇದು ಲಭ್ಯವಿರುತ್ತೆ. ಈ ಎರೆಗೊಬ್ಬರ ಮಾಡುವಂಥ ರೈತರುಗಳು ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಬೆಂಗಳೂರಿಗೆ ಹೋಗಿ ಅಲ್ಲಿ ಖರೀದಿ ಮಾಡ್ಕೊಬಂದು ಎರೆಗೊಬ್ಬರನ ತಯಾರು ಮಾಡ್ಕೋಬಹುದು. ಈ ರೀತಿಯಾಗಿ ನಾವು ತೊಟ್ಟಿನ ತುಂಬಿಸಿದ ಒಂದು 15-20 ದಿನಗಳ ನಂತರ ಅದಕ್ಕೆ ತೇವಾಂಶಗಳನ್ನ ನೀಡಿ ಅದು ಕಳೆಯ ಒಂದು ಸಮಯದಲ್ಲಿ ನಾವು ಎರೆಹುಳುಗಳನ್ನ ಒಂದು ತೊಟ್ಟಿಗೆ ಕನಿಷ್ಠ ಅಂದ್ರೆ 1-2 ಕೆಜಿಯಷ್ಟು ಬಿಡಬೇಕಾಗುತ್ತೆ. ಇವು ನಿಧಾನವಾಗಿ ಇನ್ನೊಂದು ಪ್ರಮುಖವಾಗಿ ನಾವು ತಿಳ್ಕೊಬೇಕಂದ್ರೆ ಎರೆಗೊಬ್ಬರದ್ದು ತೊಟ್ಟಿ ನೆರಳಲ್ಲಿರಬೇಕು. ಸುತ್ತ ಆಂಟ್ವೆಲ್ಸ್ ಅಂದರೆ ಇರುವೆಗಳು ಹತ್ತದಾಗೆ ನಾವು ಒಂದು ಸಣ್ಣದಾಗಿ ಕಾಲುವೆ ಮಾಡಿ ಆ ಕಾಲುವೆಯಲ್ಲಿ ನೀರು ಬಿಡೋದ್ರಿಂದ ಇರುವೆಗಳು ಹತ್ತೋದಿಲ್ಲ. ಪ್ಲಸ್ ಇದು ಒಂದು ಸ್ವಲ್ಪ ಎತ್ತರದ ಸ್ಥಳದಲ್ಲಿದ್ದರೆ ನಮಗೆ ಉತ್ತಮ, ಯಾಕೆಂದರೆ ಕೆಲವೊಮ್ಮೆ ಮಳೆ ಬಂದಾಗ ಮಳೆ ನೀರು ಗುಂಡಿ ಮುಖಾಂತರ ಹೋಗಬಾರ್ದು. ಆ ರೀತಿಯಾಗಿ ನಾವು ಈ ತೊಟ್ಟಿಗಳನ್ನ ನಿರ್ಮಾಣ ಮಾಡ್ಕೋಬೇಕಾಗುತ್ತೆ. ನೆರಳಲ್ಲಿದ್ದರೆ ಇದು ನಮಗೆ ತುಂಬ ಉತ್ತಮ. ಈ ರೀತಿಯಾಗಿ ಈ ಕಸ ಕಡ್ಡಿಯೆಲ್ಲ ತುಂಬಿಸಿ ಎರೆಹುಳು ಬಿಟ್ಟ ನಂತರ ಮೇಲೆ ನಾವು ಈ ತೆಂಗಿನ ಗರಿ ಆಗಿರ್ಬೋದು, ಇಲ್ಲಾಂದರೆ ಭತ್ತದ ಹುಲ್ಲಾಗಿರ್ಬೋದು, ಈ ರೀತಿಯಾಗಿ ನಾವು ಅದ್ರ ಮೇಲೆ ಮುಚ್ಚೋದ್ರಿಂದ ಯಾವಾಗ ನೆರಳು ಸ್ವಲ್ಪ ಇರುತ್ತೋ ಅಂಥ ಒಂದು ಪ್ರದೇಶದಲ್ಲಿ ಈ ಎರೆಹುಳುವಿನ ಒಂದು ಚಟುವಟಿಕೆ ಜಾಸ್ತಿ ಆಗುತ್ತೆ. ಚಟುವಟಿಕೆ ಜಾಸ್ತಿಯಾಗಿ ಈ ಎರೆಹುಳು ತ್ಯಾಜ್ಯ ವಸ್ತುಗಳನ್ನ ತಿಂದು ಅಲ್ಲಿ ಗೊಬ್ಬರನ ಉತ್ಪಾದನೆ ಮಾಡೋದಕ್ಕೆ ಪ್ರಾರಂಭ ಆಗುತ್ತೆ. ಅಂದರೆ ಎರೆಹುಳು ಬಿಟ್ಟ 45 ದಿನಗಳ ನಂತರ ಗೊಬ್ಬರ ಆ ಒಂದು ತೊಟ್ಟಿಲಿ ಉತ್ಪಾದನೆ ಆಗುತ್ತೆ. ನಮಗೆ ಕನಿಷ್ಠ 60-90 ದಿನಗಳಲ್ಲಿ ಒಂದು ಉತ್ತಮ ಗುಣಮಟ್ಟದ ಎರೆ ಗೊಬ್ಬರನ ನಾವು ಇಲ್ಲಿ ಉತ್ಪಾದನೆ ಮಾಡ್ಬೋದು. ಈ ಎರೆ ಗೊಬ್ಬರ ಇನ್ನೇನು ತಯಾರಾಗಿದೆ, ಇದನ್ನು ಯಾವ ರೀತಿ ನಾವು ಅದನ್ನು ತೊಟ್ಟಿಯಿಂದ ತೆಗಿಬೇಕು ಅಂದರೆ ನಾವು ಕೊಡೋಂಥ ತೇವಾಂಶನ, ಅಂದರೆ ನಾವು ಕೊಟ್ಟಿಗೆ ಗೊಬ್ಬರ ತೆಗಿಬೇಕಾದ್ರೆ ತೇವಾಂಶನ ಒಂದು ಸ್ವಲ್ಪ ಕಮ್ಮಿ ಮಾಡಬೇಕು. ಯಾವಾಗ ತೇವಾಂಶ ನಾವು ಬಳಕೆ ಮಾಡೋದನ್ನು ಕಮ್ಮಿ ಮಾಡ್ತೀವೋ ಎರೆಹುಳುಗಳು ಕೆಳಭಾಗಕ್ಕೆ ಹೋಗ್ತವೆ, ತಳಭಾಗಕ್ಕೆ. ಆವಾಗ ಮೇಲೆ ಈ ಚಹಾ ಪುಡಿ ಹಂಗೆ ಏನು ತಯಾರಾಗಿರುವಂಥ ಎರೆ ಗೊಬ್ಬರ ಆ ಪುಡಿನ ನಾವು ಚೀಲದಲ್ಲಿ ತುಂಬ್ಕೋಬೇಕಾಗುತ್ತೆ. ಪ್ಲಸ್ ನಾವು ಚೀಲದಲ್ಲಿ ತುಂಬಿದಂಥ ಎರೆ ಗೊಬ್ಬರನ ಕನಿಷ್ಠ 15-20% ತೇವಾಂಶ ಇರೋಂಗು ನಾವು ನೋಡ್ಕೋಬೇಕು. ಪೂರ್ತಿ ಅದನ್ನು ಡ್ರೈ ಆಗಂಗೆ ಅಂದರೆ ಒಣಗದಂಗೆ ನಾವು ನೋಡ್ಕೊಳಕ್ಕೆ ಹೋಗಬಾರ್ದು. ಕನಿಷ್ಠ ಅಂದ್ರೂ 3-6 ತಿಂಗಳಲ್ಲಿ ಆ ಎರೆ ಗೊಬ್ಬರನ ನಾವು ನೆಳೆಗನ ಆಗಿರ್ಬೋದು ಇಲ್ಲ ಯಾವುದೇ ಬೆಳೆಗೆ ಉಪಯೋಗಿಸ್ಕೋಬಹುದು, ಬೆಳೆಗೆ ನಾವು ಇಲ್ಲಿ ಉಪಯೋಗಿಸ್ಬೋದು. ಈ ರೀತಿಯಾಗಿ ನಾವು ಎರೆ ಗೊಬ್ಬರನ ಉತ್ಪಾದನೆ ಅಂದರೆ ಜೈವಿಕ ತ್ಯಾಜ್ಯ ವಸ್ತುಗಳಿಂದ ಉತ್ಪಾದನೆ ಮಾಡಿ ನಾವು ಬಳಕೆ ಮಾಡೋದ್ರಿಂದ ಇಲ್ಲಿ ಮಣ್ಣಿನ ಫಲವತ್ತತೆನ ನಾವು ಇಲ್ಲಿ ವೃದ್ಧಿಸ್ಬೋದು. ಡಾಕ್ಟರ್ ಶಶಿಧರ್ ಅವರೇ, ಈಗ ಜೈವಿಕ ಇದ್ಲು ಅಂದರೆ ಏನು ಮತ್ತು ಅದನ್ನು ಯಾವ ರೀತಿ ತಯಾರಿಸ್ಕೋಬೇಕಾಗುತ್ತೆ? ಜೈವಿಕ ಇದ್ಲು ಇದು ಬಯೋಚರ್ ಅಂತ. ಇದೇನಂದರೆ ಮಿತವಾಗಿ ನಾವು ಆಮ್ಲಜನಕನ ನೀಡೋ ಮುಖಾಂತರ ಜೈವಿಕ ತ್ಯಾಜ್ಯ ವಸ್ತುಗಳನ್ನ ನಾವು ಸುಡ್ತೀವಲ್ಲ, ಹೌದು, ಅದರಿಂದ ಬರುವಂತಹ ಒಂದು ಇದ್ದಿಲು ಪದಾರ್ಥ, ಅದರಲ್ಲಿ ಇಂಗಾಲದ ಅಂಶ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಇದನ್ನೇ ನಾವು ಜೈವಿಕ ಇದ್ಲು ಅಂತ ಕರೆಯೋದು. ಸಾಮಾನ್ಯವಾಗಿ ಇವಾಗ ಹೆಂಗಂದ್ರೆ ಈ ಕಸ ಕಡ್ಡಿಗಳನ್ನ ನಾವು ಬೆಂಕಿ ಇಟ್ಟು ಸುಡಬೇಕಾದ್ರೆ ಅರ್ಧಬರ್ಧ ಸುಟ್ಟು ನಾವು ನೀರು ಹಾಕಿದಾಗ ಯಾವಾಗ ಕಪ್ಪಿದ್ಲು ಥರ ಕಾಣುತ್ತಲ್ಲ ಅದನ್ನೇ ನಾವು ಜೈವಿಕ ಇದ್ಲು ಅಂತ ಕರೆಯೋದು. ಅಂದರೆ ನೇರವಾಗಿ ಹೇಳೋದು ಅಂದರೆ ಈಗ ಇಲ್ಲೇನಂದರೆ ಜೈವಿಕ ಇದ್ಲಲ್ಲಿ ಪ್ರಮುಖವಾಗಿ ಈ ಎರೆ ಅಂದರೆ ನಮ್ಮ ಹಿಪ್ಪನೇಳೆ ಕಡ್ಡಿ ಹಾರ್ಡ್ವುಡ್ ಇರೋದ್ರಿಂದ ಅಂದರೆ ಗಟ್ಟಿಯಾದ ಪದಾರ್ಥ ಆಗಿರೋದ್ರಿಂದ ಈ ಜೈವಿಕ ಇದ್ಲು ಉತ್ಪಾದನೆಗೆ ಅದು ಹೆಚ್ಚು ಸೂಕ್ತ. ಯಾಕಂದರೆ ಇತ್ತೀಚೆಗೆ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಒಂದು ಸಂಶೋಧನೆಗಳಾಗಿ ಅದರಿಂದ ಬಂದಂತಹ ಏನು ಜೈವಿಕ ಇದ್ಲನ್ನ ಬೇರೆ ಬೇರೆ ಬೆಳೆಗಳಲ್ಲಿ ಅದ್ರ ಮೇಲೆ ಅದನ್ನು ಬಳಸಿ ಅದರಿಂದ ಯಾವ ರೀತಿ ನಮಗೆ ಅನುಕೂಲ ಆಗಿದೆ ಅಂತ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ ಆಲ್ರೆಡಿ. ಅದ್ರ ಬಗ್ಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಕ್ಷೇತ್ರ ಪ್ರಯೋಗಗಳು ನಡೀತಾ ಇದ್ದಾವೆ. ಜೈವಿಕ ಇದ್ಲು ತುಂಬ ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ. ಒಂದು ಹೆಂಗಂದ್ರೆ ಮುಖ್ಯವಾಗಿ ನಾವು ಆ ಜೈವಿಕ ಇದ್ಲನ್ನ ಹೊಸದಾಗಿ ತೋಟ ಸ್ಥಾಪನೆ ಮಾಡ್ತೀವಲ್ಲ, ತೋಟ ಸ್ಥಾಪನೆ ಮಾಡಬೇಕಾದ್ರೆ ಪ್ರತಿ ಗುಳಿಗೆ ಕನಿಷ್ಠ 100-200 ಗ್ರಾಮ್ ಹಾಕಿ ಅದ್ರ ಮೇಲೆ ಕೊಟ್ಟಿಗೆ ಗೊಬ್ಬರ ಹಾಕಿ ಆಮೇಲೆ ಗಿಡ ನೆಟ್ಕೊಂಡು ಹೋದ್ರೆ ನಮಗೆ ಆ ಜೈವಿಕ ಇದ್ಲು ಏನ್ಮಾಡುತ್ತೆ ಅಂದರೆ ಅಂದರೆ ಮಳೆ ಬಂದಂಥ ಸಮಯದಲ್ಲಿ ನೀರನ್ನು ಹಿಡಿದಿಟ್ಕೊಳ್ಳೋ ಒಂದು ಕೆಪಾಸಿಟಿ ಹೆಚ್ಚು ಮಾಡುತ್ತೆ. ಎರಡನೇದಾಗಿ ಈ ಕೊಟ್ಟಿಗೆ ಗೊಬ್ಬರ ಜೊತೆ ಪೋಷಕಾಂಶಗಳನ್ನ ಬಿಡುಗಡೆ ಮಾಡೋದಕ್ಕೂ ಆ ಜೈವಿಕ ಇದ್ಲು ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಗಿಡಗಳ ಬೆಳವಣಿಗೆ ಉತ್ತಮವಾಗಿರುತ್ತೆ. ಈ ರೀತಿಯಾಗಿ ಜೈವಿಕ ಇದ್ಲನ್ನ ನಾವು ಇಲ್ಲಿ ಬಳಸಬೇಕಾಗುತ್ತೆ. ಇದನ್ನು ರೈತರೇ ನಾವೇ ಉತ್ಪಾದನೆ ಮಾಡೋದು. ಹೇಗಂದರೆ ಈ 200 ಲೀಟ್ರು ಈ ತಗಡಿನ ಒಂದು ಡ್ರಮ್ ನೋಡಿರ್ತೀವಲ್ಲ ನಾವು ಮುಂಚೆ ಎಲ್ಲ ಹಿಂದಿನ ಕಾಲದಾಗೆ ಟಾರ್ ಹಾಕ್ಬೇಕಾದ್ರೆ ಟಾರ್ ಡ್ರಮ್ಮು 200 ಲೀಟ್ರದ್ದು ಕಾಣಿಸ್ತಿತ್ತು. ಅದೇ ರೀತಿ ತಗಡಿನ ಒಂದು 200 ಲೀಟ್ರ್ ಒಂದು ತಗಡಿನ ಡ್ರಮ್ ತಗೊಂಡ್ಬಿಟ್ಟು ನಾವು ಕೆಳಭಾಗದಲ್ಲಿ ತೂತ ಮಾಡಬೇಕು. ಅದಕ್ಕೆ ಯಾಕೆ ತೂತ ಮಾಡಬೇಕು ಅಂದರೆ ಗಾಳಿ, ಹೌದು, ಗಾಳಿ ಅದ್ರ ಮುಖಾಂತರ ಹಾದೋಗಬೇಕು ಅನ್ನೋದಕ್ಕೆ. ಕೆಳಗೆ ನಾವು ತೂತ ಮಾಡಿದ ಜೊತೆ ಮೇಲ್ಭಾಗದಲ್ಲಿ ಆ ಮುಚ್ಚಳನ ಓಪನ್ ಮಾಡಿದ್ರು ಅಂದರೆ ಕಟ್ ಮಾಡಿಬಿಟ್ಟು ಮುಚ್ಚೋ ಹಂಗೆ ಓಪನ್ ಮಾಡ್ಕೋಬೇಕಾಗುತ್ತೆ. ಇದನ್ನ ಈ ಡ್ರಮ್ನ ನಾವು ಏನು ಮಾಡಬೇಕು ಅಂದರೆ ಕನಿಷ್ಠ ಅಂದರು 1 ಅಡಿ ಎತ್ತರದ ಕಲ್ಲುಗಳು ಅಂದರೆ ಈ ಎರಡು ಮೂಲೆಗೆ ಕಲ್ಲಿಟ್ಟು ಅದ್ರ ಮೇಲೆ ಈ ಡ್ರಮ್ ಇಟ್ಟು ನಮ್ಮ ಹಿಪ್ಪನೇರಳೆ ಏನು ತ್ಯಾಜ್ಯ ವಸ್ತುಗಳು ಚಾಪಿಂಗ್ ಮಿಷಿನ್ ಇಲ್ಲ ಶ್ರೆಡ್ಡರ್ ಮುಖಾಂತರ ಕತ್ತರಿಸಿರ್ತೇವಲ್ಲ ಆ ಕತ್ತರಿಸಿರುವಂಥ ಕಡ್ಡಿಗಳನ್ನ ಅದರಲ್ಲಿ ತುಂಬಿಸಿ ನಾವು ಸುಡಬೇಕಾಗುತ್ತೆ. ಸುಟ್ಟಾಗ ಯಾವಾಗ ಮಿತವಾಗಿ ನಾವು ಆಮ್ಲಜನಕ ಅಂದರೆ ಗಾಳಿನ ಮುಖಾಂತರ ಕೊಟ್ಟು ಸುಡ್ತೀವೋ ಆವಾಗ ಅದು ಇದ್ಲು ರೂಪದಲ್ಲಿ ನಮಗೆ ಪರಿವರ್ತನೆ ಆಗುತ್ತೆ. ಆ ಪರಿವರ್ತನೆ ಆದಂತ ಆ ಒಂದು ಜೈವಿಕ ಇದ್ಲನ್ನ ನಾವು ನೀರು ಚಿಮುಕ್ಸ್ಬಿಟ್ಟು 2 ದಿನದ ನಂತರ ನಾವು ತೋಟಕ್ಕೆ ಬಳಸಬಹುದು. ಈ ರೀತಿಯಾಗಿ ಬಳಸೋದ್ರಿಂದ ನಮಗೆ ಅದರಿಂದ ಹಲವಾರು ಉಪಯುಕ್ತ ತಂಪ್ ಮಾಡಿ ಬಳಸಬೇಕು. ಯಾಕಂದ್ರೆ ಅದರಲ್ಲಿ ಕಾರ್ಬನ್ ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಇವಾಗ ತಮಗೆಲ್ಲ ಗೊತ್ತೇ ಇದೆ ರೈತರಿಗೆಲ್ಲ, ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಮಣ್ಣಿನಲ್ಲಿ ಸಾವಯವ ಇಂಗಾಲ ಅನ್ನೋದೇ ಹೆಚ್ಚಾಗಿ ಕಡಿಮೆ ಆಗ್ತಾ ಇರೋದು. ಕನಿಷ್ಠ ಅಂದ್ರೂ 0.5 ರಿಂದ 1 ಇರೋಂತ ಸಾವಯವ ಇಂಗಾಲ ಇವತ್ತು 0.3 ರಿಂದ 3.5 ಇದೆ. ಇದಕ್ಕೆ ಮುಖ್ಯ ಕಾರಣ ನಾವು ಹೆಚ್ಚಾಗಿ ರಸಗೊಬ್ಬರಗಳನ್ನ ಬಳಸ್ತಾ ಇದ್ದೀವಿ, ಕಡಿಮೆ ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರ ಬಳಸ್ತಾ ಇದ್ದೀವಿ. ಈ ಎಲ್ಲ ಕಾರಣದಿಂದ ಮಣ್ಣಿನ ಫಲವತ್ತತೆ ಯಾವಾಗ ಕ್ಷೀಣಿಸ್ತಾ ಹೋಗುತ್ತೆ, ನಾವು ಬೆಳೆಯುವಂತ ಯಾವುದೇ ಬೆಳೆ ಆಗಿರ್ಬೋದು ಅದು ಪದಾರ್ಥ ಗುಣಮಟ್ಟ ಆಗಿರಲ್ಲ, ಒಂದು ಇಳುವರಿನೂ ನಮಗೆ ಕಮ್ಮಿ ಬರುತ್ತೆ. ಹಾಗಾಗಿ ನಮ್ಮಲ್ಲೇ ಏನು ಸಿಗ್ತಾವಲ್ಲ ಜೈವಿಕ ತ್ಯಾಜ್ಯ ವಸ್ತುಗಳನ್ನ ಬಳಸ್ಕೊಂಡು ನಾವು ಒಂದು ಉತ್ತಮ ಗುಣಮಟ್ಟದ ಕಾಂಪೋಸ್ಟ್ ಗೊಬ್ಬರ ಆಗಿರ್ಬೋದು, ಎರೆಹುಳು ಗೊಬ್ಬರ ಆಗಿರ್ಬೋದು, ಅದೇ ರೀತಿ ಈ ಜೈವಿಕ ಇದ್ಲು ಈ ರೀತಿಯಾಗಿ ನಾವು ಉತ್ಪಾದನೆ ಮಾಡಿಕೊಂಡು ನಾವು ಬಳಸಿದಾಗ ಮಣ್ಣಿನಲ್ಲಿ ಎಲ್ಲ ರೀತಿಯ ಪೋಷಕಾಂಶಗಳು ವೃದ್ಧಿಯಾಗೋದ್ರ ಜೊತೆ ಸೂಕ್ಷ್ಮಾಣುಜೀವಿಗಳ ಕ್ರಿಯೆ ಯಾವಾಗ ಜಾಸ್ತಿ ಆಗುತ್ತೆ ಅಂತ ಒಂದು ಮಣ್ಣಲ್ಲಿ ಸಾವಯವ ಇಂಗಾಲ ಹೆಚ್ಚಾಗುತ್ತೆ, ಇಳುವರಿನೂ ಹೆಚ್ಚಾಗುತ್ತೆ. ಇನ್ನೊಂದು ಡಾಕ್ಟರ್ ಶಶಿಧರ್ ಅವರೇ, ಈ ಟ್ರೆಂಚಿಂಗ್ ಮತ್ತು ಮಲ್ಚಿಂಗ್ ತಾಂತ್ರಿಕತೆ ಅಂದ್ರೆ ಏನು, ರೇಷ್ಮೆ ತ್ಯಾಜ್ಯ ಅದರಲ್ಲಿ ಹೆಂಗೆ ಬಳಸ? ಟ್ರೆಂಚಿಂಗ್ ಮತ್ತು ಮಲ್ಚಿಂಗ್ ತಾಂತ್ರಿಕತೆ ಇದು ಹಿಪ್ಪುನೇಳೆ ವ್ಯವಸಾಯದಲ್ಲಿ ಒಂದು ಉತ್ತಮ ತಾಂತ್ರಿಕತೆನೆ ಅಂತ ಹೇಳ್ಬೋದು. ಕಾರಣ ಇದನ್ನ ಯಾವಾಗ ಮಾಡಬೇಕು ಅಂತಲೂ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕು. ಯಾಕಂದ್ರೆ ಇವಾಗ ಆಲ್ರೆಡಿ ಹೆಚ್ಚಿನ ಪ್ರಮಾಣದಲ್ಲಿ ಬೇಸಿಗೆ ಪ್ರಾರಂಭ ಆಗಿದೆ, ಕಳೆದ ವರ್ಷ ನಮಗೆ ಸರಿಯಾಗಿ ಮಳೆನೂ ಬರಲಿಲ್ಲ, ಮಣ್ಣಲ್ಲಿ ನೀರು ಹಿಡಿದುಕೊಳ್ಳೋ ಅಂಶ ಕಮ್ಮಿಯಾಗಿ, ಯಾಕಂದ್ರೆ ಅಲ್ಲಿ ಜೈವಿಕ ತ್ಯಾಜ್ಯ ವಸ್ತುಗಳು ಯಾವಾಗ ನಾವು ಬಳಕೆ ಮಾಡೋದಿಲ್ವೋ ಅಂತ ಒಂದು ಜಾಗದಲ್ಲಿ ನೀರು ಬಿದ್ದಂಥ ನೀರು ಬೇಗ ಆವಿಯಾಗುತ್ತೆ. ಈ ಟ್ರೆಂಚಿಂಗ್ ಮಲ್ಚಿಂಗ್ ನಾವು ಮಾಡೋದ್ರಿಂದ ಏನಂದ್ರೆ 2 ಸಾಲುಗಳ ಮಧ್ಯೆ ನಾವು ಕನಿಷ್ಠ ಅಂದ್ರೆ 1 ರಿಂದ 1.5 ಅಡಿ ಅಷ್ಟು ಆಳವಾದ ಒಂದು ಕಾಲುವೆ ತೆಗೆದು ಅದಕ್ಕೆ ಇವಾಗ ಬೆಡ್ ವೇಸ್ಟ್ ಅಂತ ಏನು ತ್ಯಾಜ್ಯ ವಸ್ತು ಅಂತ ಹೇಳ್ತಿದ್ದೀವಲ್ಲ ಆ ತ್ಯಾಜ್ಯ ವಸ್ತುಗಳನ್ನ ನಾವು ಆ ಟ್ರೆಂಚಲ್ಲಿ ತುಂಬಿಸ್ಬಿಟ್ಟು ಅದ್ರ ಮೇಲೆ ನಾವು ವರ್ಷಕ್ಕೆ 2 ಬಾರಿ ಕೊಟ್ಟಿಗೆ ಗೊಬ್ಬರ ನೀಡಬೇಕಾಗುತ್ತೆ. ಆ 2ನೇ ಬಾರಿ ನೀಡುವಂಥ ಕೊಟ್ಟಿಗೆ ಗೊಬ್ಬರ, ಯಾಕಂದರೆ ಮಳೆಗಾಲದಲ್ಲಿ ನಾವು ಇದು ಮಾಡೋಂಥ ನೆಸೆಸಿಟಿ ಇರಲ್ಲ, ಯಾಕಂದರೆ ಮಳೆಗಾಲದಲ್ಲಿ ಯಥೇಚ್ಛವಾಗಿ ನಮಗೆ ಪ್ರಥಮವಾಗಿ ನಾವು ಹಾಕೋವಂಥ ಕೊಟ್ಟಿಗೆ ಗೊಬ್ಬರನ ಹಾಕಿರ್ತೀವಿ, ರಸಗೊಬ್ಬರವನ್ನು ಹಾಕಿರ್ತೀವಿ, ಹೆಚ್ಚಿನ ಪ್ರಮಾಣದಲ್ಲಿ ಮಳೆನೂ ಬರೋದ್ರಿಂದ ನಮಗೆ ಇದು ಬೇಕಾಗಲ್ಲ. ಅದೇ 2ನೇ ಹಂತದಲ್ಲಿ ನಾವು ಅಕ್ಟೋಬರ್ ನವೆಂಬರಲ್ಲಿ ಆ ಟೈಮಲ್ಲಿ ಈ ಟ್ರೆಂಚ್ ತೆಗೆದ್ಬಿಟ್ಟು ಆ ಟ್ರೆಂಚಲ್ಲಿ ತ್ಯಾಜ್ಯ ವಸ್ತುಗಳನ್ನ ತುಂಬಿಸಿ 2ನೇ ಹಂತದಲ್ಲಿ ನಾವು ಕೊಡಬೇಕಾಗಿರುವಂಥ 1 ಹೆಕ್ಟೇರ್ಗೆ ಕನಿಷ್ಠ ಅಂದ್ರೂ 20 ಟನ್ ಕೊಟ್ಟಿಗೆ ಗೊಬ್ಬರ ಕೊಡಬೇಕು. 1ನೇ ಹಂತದಲ್ಲಿ 10 ಟನ್ ಕೊಟ್ಟಿರ್ತೀವಿ, 2ನೇ ಹಂತದ 10 ಟನ್ನ ಈ ಕಸ ಕಡ್ಡಿ ಮೇಲೆ ನಾವು ಕೊಟ್ಟಿಗೆ ಗೊಬ್ಬರನ ಹಾಕಿ ಅದ್ರ ಜೊತೆ ಸೂಕ್ಷ್ಮಾಣುಜೀವಿಗಳು ಅಂದರೆ ಜೈವಿಕ ಗೊಬ್ಬರ ಈ ಅಸ್ಟ್ರೋಬ್ಯಾಕ್ಟರ್ ಆಗಿರ್ಬೋದು ಇಲ್ಲ ಅಜೋಸ್ಪರ್ಲಮ್ ಆಗಿರ್ಬೋದು, ಇವನ್ನ ನಾವು ಶಿಫಾರಸ್ ಪ್ರಮಾಣದ ಏನಿದೆ ಅದನ್ನ ಹಾಕಿ ನಾವು ಮಣ್ಣು ಮುಚ್ಚೋದ್ರಿಂದ ಅದ್ರ ಜೊತೆ ಅದಕ್ಕೆ ನಾವು ಕೆಲವೊಂದು ಹನಿ ನೀರಾವರಿ ಮುಖಾಂತರ ನೀರು ಕೊಡೋದ್ರಿಂದ ಆ ಒಂದು ಭಾಗದಲ್ಲಿ ತ್ಯಾಜ್ಯ ವಸ್ತುಗಳು ನಿಧಾನವಾಗಿ ಕೊಳ್ತು ಮಣ್ಣಲ್ಲಿ ನೀರು ಹಿಡಿದಿಟ್ಕೊಳ್ಳೋ ಅಂತ ಅಂಶ ಜಾಸ್ತಿ ಆಗುತ್ತೆ. 2ನೇದು ಸೂಕ್ಷ್ಮಾಣುಜೀವಿಗಳ ಕ್ರಿಯೆ ಯಾವಾಗ ಜಾಸ್ತಿ ಆಗುತ್ತೋ ಅಲ್ಲಿ ಪೋಷಕಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ವೃದ್ಧಿಯಾಗಿ ಅಂತ ಒಂದು ತೋಟದಲ್ಲಿ ನಾವು ನಡೆದಾಡಿದ್ರೆ ಸ್ಪಂಜ್ ಮೇಲೆ ಓಡಾಡದಂಗಾಗುತ್ತೆ, ಯಾಕಂದ್ರೆ ಮೆತ್ತಗಾಗಿರುತ್ತೆ, ಮಣ್ಣು ಫಲವತ್ತತೆ ಆಗಿರುತ್ತೆ, ಅಂತ ಒಂದು ಮಣ್ಣಿಂದ ಬಂದಂತ ಸೊಪ್ಪು ಗುಣಮಟ್ಟ ಆಗಿರುತ್ತೆ. ಹಂಗಾಗಿ ನಾವು ಆ ರೀತಿಯ ಒಂದು ಸೊಪ್ಪನ್ನ ನಾವು ಸೊಪ್ಪು ಇದಾಗುತ್ತೆ ಮತ್ತಲ್ಲಿ ಬೆಳೆನೂ ಚೆನ್ನಾಗಿ ಬರುತ್ತೆ, ಅಂತ ಸೊಪ್ಪನ್ನ ನಾವು ರೇಷ್ಮೆ ಹುಳುಗಳಿಗೆ ನೀಡಿದಾಗ ಒಂದು ಉತ್ತಮ ಗುಣಮಟ್ಟದ ರೇಷ್ಮೆ ಗೂಡಿನ ಉತ್ಪಾದನೆಯನ್ನು ನಾವು ಇಲ್ಲಿ ಪಡಿಬಹುದು. ಆಯಿತು ಡಾಕ್ಟರ್ ಶಶಿಧರ್ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ರೇಷ್ಮೆ ಕೃಷಿಯಲ್ಲಿ ಸಿಗುವ ಜೈವಿಕ ತ್ಯಾಜ್ಯ ವಸ್ತುಗಳ ನಿರ್ವಹಣೆ, ವಿವಿಧ ರೀತಿಯ ಉಪಯೋಗ, ಯಾವ್ಯಾವ ರೀತಿಯ ಒಂದು ಪ್ರಯೋಜನ ನಮ್ಮ ರೈತ ಬಾಂಧವರು ಪಡ್ಕೋಬಹುದು, ಬೆಳೆ ಅಭಿವೃದ್ಧಿ ಹೆಂಗಾಗ್ತದೆ, ಹೀಗೆ ತುಂಬ ಮಹತ್ವವಾದ ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆ ನೀಡಿದ್ದೀರಿ. ಕೆಲವು ರೈತರು ಇರ್ತಾರೆ ಡಾಕ್ಟರ್ ಶಶಿಧರ್ ಅವರ ಜೊತೆಗೆ ವೈಯಕ್ತಿಕವಾಗಿ ನಾವು ಸಂಪರ್ಕ ಮಾಡಬೇಕಂತಿರ್ತಾರೆ, ಅವರಿಗೆ ತಮ್ಮ ಮೊಬೈಲ್ ಸಂಖ್ಯೆಯನ್ನು ಕೊಡ್ಬೋದಲ್ಲ? ಕೊಡ್ಬೋದು ಸರ್. ಹೇಳಿ. ನನ್ನ ಮೊಬೈಲ್ ಸಂಖ್ಯೆ ಬಂದು 9242453992. ಇನ್ನೊಮ್ಮೆ ಹೇಳಿ. 9242453992. ಇನ್ನೊಮ್ಮೆ ಡಾಕ್ಟರ್ ಶಶಿಧರ್ ಅವರೇ, ನಮ್ಮ ಎಲ್ಲ ರೈತ ಬಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಬಂದು ತಾವು ಮಹತ್ವವಾದ ಮಾಹಿತಿಯನ್ನು ನೀಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್, ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಕೃಷಿ ರಂಗದಲ್ಲಿ ಇದುವರೆಗೆ ರೇಷ್ಮೆ ಕೃಷಿಯಲ್ಲಿ ಸಿಗುವ ಜೈವಿಕ ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಈ ಕುರಿತು ಡಾ ಶಶಿಧರ್ ಕೆಆರ್ ಇವರೊಂದಿಗೆ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶನ ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ ಗೌಡ. ನಮ್ಮ ನಾಳಿನ ಕೃಷಿರಂಗದಲ್ಲಿ ಸ್ವಸಹಾಯ ಗುಂಪುಗಳ ಸಂಘದಿಂದ ಪ್ರಯೋಜನಗಳು ಈ ಕುರಿತು ನಬಾರ್ಡ್ನ ವ್ಯವಸ್ಥಾಪಕರಾದ ಡಾಕ್ಟರ್ ಬಿಎಫ್ ಹೊಲಗೂರ್ ಇವರೊಂದಿಗೆ ಸಂದರ್ಶನವನ್ನ ಕೇಳಬಹುದು. ಇನ್ನೀಗ ಕೇಳಿ ದೊಡ್ಡಬಳ್ಳಾಪುರ ತಾಲೂಕು ಸುಬ್ಬಗೆರೆಯ ಗಂಗಮ್ಮ ಮತ್ತು ಸಂಗಡಿಗರು ಹಾಡಿರುವ ಸೋಬಾನೆ ಪದ. ಬೇಟ ಏನ್ ದೇ ಹಳವಾಳ ಮುಂದೆ ಬೇಟೋ ಎಂದೇ ಹಾಡುವಳು. ಮಸಾಲಿಗೆ ಕರೆ ತಳದ ಮಸಾಲಿಗೆ ಮಾತಾಡೆ, ಕಸರಿಗೆ ಕರೆ ತಳದ ಮಸಾರಿಗೆ ಮಾತಾಡೆ. ಎತ್ತ ತಾಯಮ್ಮನ ಶರಗಿಡದು, ತಾಯಮ್ಮನ ಶರಗಿಡದು, ಕಸರಿಗೆ ಕೈ ತಳೆದ ಮಸಾರಿಗೆ ಮಾತಾಡೆ, ಕಸರಿಗೆ ಕೈ ತಳೆದ ಮಸಾರಿಗೆ ಮಾತಾಡೆ. ಎತ್ತ ತಾಯಮ್ಮನ ತಾಯ ಮನ ಚರಗಿಡದು ನಾಂದಳ, ಏತ ತಾಯ ಮನ ಚರಗಿಡದು ನಾಂದಳ, ಉಣ್ಣಗೆ ಮಗಳೇ ತಡಲಿಲ್ಲ, ಉಣ್ಣಗೆ ಮಗಳೇ ತಡವಿಲ್ಲ. ಮನೆಗೋಗಿ ಬರುವಾಗ ಸಸಿಗಳಾಡ್ಯಾರೆ ವಸ ಮಾತು, ಸಸಿಗಳಾಡ್ಯಾರೆ ವಸ ಮಾತು. ತಾಯಮ್ಮ ಮನೆಗೋಗಿ ಬರುವಾಗ, ಏತ ತಾಯಮ್ಮನ ಮನೆಗೋಗಿ ಬರುವಾಗ ಸಸಿಗಳಾಡ್ಯಾರೆ ವಸ ಮಾತು, ಸಸಿಗಳಾಡಾರೆ ವಸ ಮಾತು. ವಸ ಮಾತು ನ ಕೇಳೆ ವಸ ಲಿಂದಿಸಿಗೆ ಬಂದ, ವಸ ಮಾತು ನ ಕೇಳೆ ವಸ ಲಿಂದಿಸಿಗೆ ಬಂದ, ಉಣ್ಣಗೆ ಮಾಯೆ ತಡವಿಲ್ಲ, ಉಣ್ಣಗೆ ತಾಯೆ ತಡವಿಲ್ಲ. ವಸ ಮಾತು ನಾ ಕೇಳೆ ವಸಲಿಂದ ಈಚೆ ಬಂದ, ಒಣಗೆ ತಾಯೇ ತಡವಿಲ್ಲ, ಒಣಗೆ ತಾಯೇ ತಡವಿಲ್ಲ. ಒಣಕ್ಕೆ ಬರಲಿಲ್ಲ, ಒಣಿಯಕ್ಕೆ ಬರಲಿಲ್ಲ, ಒಣಕ್ಕೆ ಬರಲಿಲ್ಲ, ಒಣಿಯಕ್ಕೆ ಬರಲಿಲ್ಲ. ನಮ್ಮಪ್ಪ ಕಡೆ ಶಾಂತ ಅರುಮಾನೆ, ನಮ್ಮಪ್ಪ ಕಡೆ ಶಾಂತ ಅರುಮಾನೆ. ಉಣಕ್ಕೆ ಬರಲಿಲ್ಲ, ಒಡೆಯಕ್ಕೆ ಬರಲಿಲ್ಲ, ಉಣಕ್ಕೆ ಬರಲಿಲ್ಲ, ಒಡೆಯಕ್ಕೆ ಬರಲಿಲ್ಲ. ನಮ್ಮಪ್ಪ ಕಡೆ ಶಾಂತ ಅರುಮಾನೆ, ನಮ್ಮಪ್ಪ ಕಡೆ ಶಾಂತ ಹರಮಾನೆ. ನಮ್ಮಪ್ಪ ಕಡೆ ಶಾಂತ ಹರಮಾನೆ ನೋಡಲ ಬಂದೆ, ನಮ್ಮಪ್ಪ ಕಡೆ ಶಾಂತ ಹರಮಾನೆ ನೋಡಲ ಬಂದೆ. ನನಗತೇನೆ ತಾಯೇ ಅತ್ತೆ ಮನೆಗೆ, ನನಗತೇನೆ ತಾಯೇ ಅತ್ತೆ ಮನೆಗೆ. ನಮ್ಮಪ್ಪ ಕಡೆ ಬಂದೆ, ನಮ್ಮಪ್ಪ ಕಡೆ ಶಾಂತ ಅರಮನೆ ನೋಡಲ ಬಂದೆ. ನಾನು ಗೊತ್ತೇನೆ ಅತ್ತೆ ಮನೆಗೆ, ನಾನು ಗೊತ್ತೇನೆ ಅತ್ತೆ ಮನೆಗೆ. ಗಂಡ ಸೋರೆ ಗಂಡ ಸೋಕವ ಮಾಡಿ ಗಂಡ, ಹತ್ತು ಗಂಡ ಸೋರೆ ಗಂಡ ಸೋಕವ ಮಾಡಿ ಗಂಡ, ವರಟಳೆ ಹಾಗ ಅತ್ತೆ ಮನೆಗೆ, ವರಟಳೆ ಹಾಗ ಅತ್ತೆ ಮನೆಗೆ. ಸರ ಕಂಡ ಸೂರ ಕಂಡ ಸೋಕವ ಮಾಡಿಕೊಂಡ, ಹತ್ತು ಗಂಡ ಸೂರ ಕಂಡ ಸೋಕವ ಮಾಡಿಕೊಂಡ, ವರಟಳೆ ಹಾಗ ಅತ್ತೆ ಮನೆಗೆ, ವರಟಳೆ ಹಾಗ ಮನೆಗೆ. ವಾದಳು ಓದೈ ಏನಂತ ಆಗ ಕೇಳಾಳು, ಏನಂತ ಆಗ ಕೇಳಾಳು. ತಿಂಗ ತಿಂಗಳಿಗೆ ಚಂದ ನಂಜನಗೋಡೆ, ತಿಂಗ ತಿಂಗಳಿಗೆ ಚಂದ ನಂಜನಗೋಡೆ. ಗಂಧ ತುಂಬೈತೆ ದೊರೆಯಲ್ಲಿ, ಗಂಧ ತುಂಬೈತೆ ಗುಡೆಯಲ್ಲಿ. ನಂಜಂಡ ಹಪ್ಪ ನಲಗೋಡ ನಲಗೋಳೋ ಸ್ವಾಮಿ, ನಂಜಂಡ ನೆಲಗೋಳೋ. ತಿಂಗ ತಿಂಗಳಗೋ